ಅಲ್ಲ ನೀನು ಕುಸಿ ಆಗಿದ್ಯೋ ಡಲ್ ಆಗಿದ್ಯೋ ನಂಗೆ ಗೊತ್ತಾಗ್ಲಿಲ್ಲ. ಸಿಟ್ಟು ಬತ್ತದೆ, ಸಿಟ್ಟು ಬತ್ತಾಯ್ತಾ ಸಿಡ್ಲು ಬತ್ತಾಯ್ತಾ? ಓ ಸಿಡ್ಲು ಗುಡುಗು ಎಲ್ಲ ಬಂದದೆ, ಅದ್ರ ಬಗ್ಗೆನು ವಿಚಾರ ಮಾತಾಡೋಣಂತ. ಆಮೇಲೆ ಈಗ ದನಕರುಗಳನ್ನೆಲ್ಲ ಹೆಂಗ್ ನಿಗಾ ಮಾಡೋದು ಸಿಡ್ಲು ಗುಡುಗು ಟೈಮಲ್ಲಿ ಅಂತ ಕೇಳ್ಬೇಕು ಅಂತಾನೆ ಬಂದೆ. ಅದಿರ್ಲಿ ತಡಿ ಮತ್ತಲು. ಹಾ ಏನ್ ಗೊತ್ತಾ, ಈ ದಗೆ ಈ ಬಿಸಿಲಲ್ಲಿ ನಾವು ಹೆಣ್ಮಕ್ಳಿಗೆ ಒಲೆ ಮುಂದೆ ಕುತ್ಕೊಂಡು ಏನ್ ಶಾನೆ ಶಕೆ ಆಯ್ತದಪ್ಪ. ಹಾ ಹೇಳಿದ್ರೆ ನಮ್ಮನೆ ಕೆಂಡದ ರೊಟ್ಟಿನೇ ಬೇಕು, ಕೆಂಡದ ರೊಟ್ಟಿನೇ ಬೇಕು ಅಂತದಲ್ಲ, ಗ್ಯಾಸ್ ರೊಟ್ಟಿ ಹಿಡಿಯಕ್ಕಿಲ್ವಂತೆ. ಏನ್ ಮಾಡೋಣ ಹೇಳು. ಈಗ ನೀನು ಮಾಡಿದ್ದು ಒಳ್ಳೆ ಕೆಲ್ಸ, ನೀನು ಕೆಂಡದಲ್ಲೇ ಬೇಯಿಸು ಅಂತದ ರೊಟ್ಟಿಯ. ಈಗ ಅದೇನು ಹೇಳ್ದಲ್ಲ ದನಕರಗಳನ್ನ ಹೆಂಗ್ ನೋಡ್ಬೇಕು ಅಂತವ, ಬಾಯಲ್ಲಿ ಹೆಜ್ಜೆ ಹಾಕು, ಅಣ್ಣನ ಹತ್ರ ಮಾತಾಡ್ಕೊಂಡು ನೀನು ದನಕರವ ಈ ಟೈಮ್ ನಾಗೆ ಹೆಂಗ್ ನಿಗಾ ಮಾಡ್ಬೇಕು ಅಂತ ಅಣ್ಣನ ಹತ್ರ ಇಸ್ಕಪ್ಪ. ಮತ್ತೆ ಕೇಳುವ ಅಣ್ಣ. ಓ ಶಂಕರಣ್ಣ. ಅಲ್ಲ ಇವಳು ಯಾಕೋ ಬಹಳ ದಿಗ್ಲಾಗ್ಬಿಟ್ಟವಳೆ ಅಣ್ಣ. ಯಾಕೆ ಏನೋ ಗೊತ್ತಿಲ್ಲ, ಇನ್ನೇನು ಬಾ ಅಂದ್ರೆ ಬರಕ್ ಶುರು ಆಯ್ತು ಮಳೆ. ಇವಳು ಯಾಕೋ ಬಹಳ ಯಾಕೋ ಚಡಪಡಿಸ್ತಾವಳೆ, ದನ ಕರುಗಳು ಸರಿ ನೋಡ್ತಾ ಇಲ್ಲ ಮಾಡ್ತಿಲ್ಲ ಅಂತೇಳಿ. ಅದಕ್ಕೆ ನಾನಂದೆ ಅಣ್ಣ ಒಳ್ಳೆ ವಿಚಾರ ಹೇಳ್ತಾನೆ ಬಾ ಕೇಳ್ಕ ಬರ್ನ ಅಂತೇಳಿ. ಜೊತೆಗೆ ಬೇರೆ ಯಜಮಾನ್ರಿಗೆ ಏನೋ ರೊಟ್ಟಿ ಬೇರೆ ಕೆಂಡದಲ್ಲೇ ಬೇಯಿಸಬಾರ್ದು ಅಂತ ಹೇಳ್ತಾವಳೆ. ಅದ್ ಏನು ಅಂತ ಹುಸಿ ಮಾತಾಡಲ್ಲ. ಮತ್ತೆ ಈ ದಗೆಲಿ ಈ ಶಕೆಲಿ ಏನು ಅಡ್ಗೆ ಮಾಡೋ ಹೆಣ್ಮಕ್ಳಿಗೆ ಗೊತ್ತು ಆ ಭಜೀತಿ. ಹಾ ಒಲೆ ಮುಂದೆ ಕುತ್ಕೊಂಡು ಒಂದ್ ಗಂಟೆ ಎರಡ್ ಗಂಟೆ ನಾವು ಏನು ಭಂಗ ಮಾಡಕ್ಕಲ್ಲ, ಮನೆ ತುಂಬಾ ಓಡಾಡ್ತಾ ಕುತ್ಕೋಬಿಟ್ರೆ ಮೈ ಉರಿಯಕ್ಕಲ್ವಾ? ಮತ್ತೆ ಇವಳ ಯಾಕೋ ಬಹಳ ಸಿಟ್ಟಿಗೆದ್ ಬಿಟ್ಟವಳೆ, ರಂಗ ಬಿಟ್ಟವಳೆ. ಸಿಟ್ಟಿಗೆದ್ ಬಿಟ್ಟವಳೆ ಅಂತಂದ್ರೆ ನಾವ್ ನೀನು ಸುಮ್ನಾಗ್ಬೋದು. ಸಂಕರ್ಣ ಹೊಸಿ ಅಣ್ಣಯ್ಯನ ಹತ್ರನೆ ಹೇಳ್ತೀನಿ ನಾನು. ಏನ್ ಗೊತ್ತಾ ಅಣ್ಣಯ್ಯ, ನಾವು ಸಣ್ಣ ಮಕ್ಳಿದ್ದಾಗ ಹೊಸಿ ಬಂಗ ಗಿಂಗ ಮಾಡ್ಕೊಂಡು ಶಾಲೆ ಪಾಠ ಓದಕ್ಕೆ ಹೋಯ್ತಾ ಇದ್ವಿ. ಈಗಿನ ಮಕ್ಳ ವೇ ಆ ಮೊಬೈಲ ಇಡ್ಕೊಂಡು ಉಜ್ಜಿದ್ದೇ ಉಜ್ಜಿದ್ದು. ಅತ್ತಗ ಬರಮಿ ಇತ್ತಗ ಬರಮಿ ಅಂತ ನಮ್ಗೆ ಅಲ್ಲಿ ಕುತ್ಕೊಂಡು ಆವಾಜ್ ಆಗ್ತವೆ. ಅಂದ್ರೆ ಈಗ ಈಗ ಏನು ಅಂತ ಅಂದ್ರೆ ಮಿನಕ ನಮ್ದು ತಪ್ಪೈತೆ. ಏನ್ ತಪ್ಪು? ಏನ್ ತಪ್ಪು ಅಂತ ಅಂದ್ರೆ ಒಂದ್ ಕತೆ ಹೇಳ್ತೀನಿ ಕೇಳು. ಹೇಳು. ಮತ್ತೆ ಒಬ್ಬ ಒಂದು ಹುಡುಗ ಮಗಲಿದ್ನಂತೆ, ನನ್ನ ಮಗವನಲ್ಲ ಹಂಗಿದ್ನಂತೆ. ಅವ್ನಿಗೆ ಏನ್ ಚಟ ಅಂತ ಅಂದ್ರೆ ಬೆಲ್ಲ ತಿನ್ನ ಚಟವಂತೆ. ಎಷ್ಟ್ ಹೇಳಿದ್ರು ಕೇಳ್ತಿರಲಿಲ್ಲ ಮತ್ತೆ ಹೋಗೋದು. ಅದ್ ಎಲ್ಲ ಔಷಧಿದ್ರು ತಗೊಂಡ್ ತಿನ್ನೋದು. ಸಿಹಿಯಾಗಿರ್ತದೆ, ಮೊದ್ಲೇ ಸಿಹಿಯಾಗಿರ್ತದಲ್ಲ ತಗೊಂಡ್ ಬೆಲ್ಲ ತಿನ್ನೋದು. ಈ ಸಿಹಿ ಅಷ್ಟು ಒಳ್ಳೇದಲ್ಲ ಅಂತ ಅಂತ ಅಂತಾರಲ್ಲ, ಅದು ಒಂದನೇದು. ಎರಡನೇದಾಗೇನಪ್ಪ ಅಂತ ಅಂತಂದ್ರೆ ಜಾಸ್ತಿ ಸಿಹಿ ತಿನ್ಬಿಟ್ರೆ ಮಕ್ಳಿಗೆ ಹಳ್ಳು ಪಳ್ಳು ಹಾಳಾಯ್ತವೆ, ಹುಳ ಆಯ್ತವೆ, ಚಾಕ್ಲೇಟ್ ಮಡ್ಕೊಂಡಿರ್ತಾವಲ್ಲ ಬಾಯಲ್ಲಿ ಸಣ್ಣ ಅಂತ ಅಂತ ಅನ್ಕೊಂಡು ರೂಮ್ಗೆ ಬಾರಿ ಚಿಂತೆ ಆಗ್ಬಿಡ್ತಂತೆ. ಏನ್ ಹೊಡೆದ್ರು ಕೇಳಕ್ಕಲ್ಲ, ಬೈದ್ರು ಕೇಳಕ್ಕಲ್ಲ, ಔಸಿಟ್ರು ಕೇಳಕ್ಕಲ್ಲ, ತರ್ದಿದ್ರು ಕೇಳಕ್ಕಲ್ಲ, ಕತ್ಕೊಂಡಾರ ಬಂದ ತಿನ್ನೋದು ಅಂತ ಮಗ. ಇಷ್ಟ ಅಲ್ವಾ? ಹಂಗ ಏನ್ ಮಾಡೋದು ಏನ್ ಮಾಡೋದು ಅಂತ ಅನ್ಕೊಂಡು ಊರ್ನಲ್ಲಿ ಒಬ್ರು ಸ್ವಾಮಿಗಳಿದ್ರಂತೆ. ಸ್ವಾಮಿಗಳ ತ ಕರ್ಕೊಂಡು ಹೋಯ್ತಂತೆ. ಏನಾರು ಮಾಡ್ಬಿಟ್ಟು ಈಗ ನಮ್ಗಂತೂ ಆಗ್ಲಿಲ್ಲ, ಸ್ವಾಮಿಗಳು ಏನಾದ್ರೂ ಚಟ ಬಿಡ್ಸಕ್ ಆಯ್ತದ ಅಂತ ಹೇಳಿ ಹೋಗ್ಬಿಟ್ಟು ಹಿಂಗೆ ಹಿಂಗೆ ಈ ತರ ಕೀ ತರ ಅಂತ ಹೇಳ್ಬಿಟ್ಟು ಹೇಳಿದ್ಲಂತೆ. ಹಿಂಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನನ್ ಮಗ. ಬೆಲ್ಲ ಅಂದ್ರೆ ಭಾರಿ ಇಷ್ಟ. ಏನೋ ಒಂದ್ ವಾರಕ್ಕ ಎರಡು ದಿವಸಕ್ಕ ಮೂರು ದಿವಸಕ್ಕ ತಿಂದ್ರೆ ಪರವಾಗಿಲ್ಲ, ದಿವಸಕ್ಕೆ ಮೂರು ನಾಲ್ಕು ಸರಿ ಹುಡುಕಿ ಹುಡುಕ ತಿಂತಾನೆ, ಬಿಡಿಸ್ಬೇಕಲ್ಲ ಏನ್ ಮಾಡೋದು ಸ್ವಾಮಿಗಳೇ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತೆ ಇನ್ನೊಂದ್ ಎರಡು ದಿವಸ ಬಿಟ್ಬಿಟ್ಟು ಬರವ ಅಂತ. ಆಮೇಲೆ ಈ ಸ್ವಾಮಿಗಳು ಕೈ ಕೊಟ್ಬಿಟ್ರಲ್ಲ ನಮ್ಗೆ ಅಂತ ಅನ್ಕೊಂಡು ನೋಡೋಣ ಎರಡು ದಿವಸ ಅಲ್ವಾ, ಇಷ್ಟು ದಿವಸ ಕಾದಿದೇನಲ್ಲ ಅಂತ ಎರಡು ದಿವಸ ಅಂತ ಅನ್ಕೊಂಡು ವಾಪಸ್ ಹೋದ್ರಂತೆ. ಎರಡು ದಿವಸ ಬಿಟ್ಟು ಬಂದ್ರಂತೆ. ಎರಡು ದಿವಸ ಬಿಟ್ಟು ಬಂದ್ಮೇಲೆ ಮಗಿಗೆ ಹೇಳಿದ್ರಂತೆ ಹಿಂಗಿಂಗೆ ಹಿಂಗಿಂಗೆ ತಿನ್ಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಈ ತಾಯಿಗೆ ಕುತೂಹಲ, ಯಾಕೆ ಎರಡು ದಿವಸ ಬಿಟ್ಟು ಬರಕ್ ಹೇಳಿದ್ರಲ್ಲ ಅಂತ ಯೋಚನೆ ಯೋಚನೆ ಯೋಚನೆ. ಅವನು ಸ್ವಾಮಿಗಳು ಹೇಳಿದ್ಮೇಲೆ ಕನ್ವಿನ್ಸ್ ಆಗ್ಬಿಟ್ನಂತೆ. ಹೆಂಗೆ ಅಂದ್ರೆ ಈ ಕೆಲವು ಮಕ್ಳು ಇರ್ತಾವಲ್ಲ ಮೀನಕ್ಕ, ನಮ್ ಮಾತು ಕೇಳಕ್ಕಲ್ಲ ನಮ್ ಮಕ್ಳು, ಬೇರೆಯವ್ರ ಮಾತು ಕೇಳ್ತವೆ. ಅವ್ರ ಅತ್ತೆ ಮಾತು, ಮಾವನ್ ಮಾತು, ಚಿಕ್ಕಮ್ಮನ್ ಮಾತು, ಅದ್ರಲ್ಲೂ ಸ್ಕೂಲಲ್ಲಿ ಟೀಚರ್ಗಳ ಮಾತು ಇದು ಬಾರಿ ಚೆನ್ನಾಗಿ ಕೇಳ್ಬಿಟ್ನಂತೆ. ಇವಡೆಲ್ಲ ಇನ್ನೇನು ಹೋಗ್ಬೇಕು, ಕೊನೆಗೆ ಕೇಳಿದಂತೆ ಎರಡು ದಿವಸ ಬಿಟ್ಟು ಬನ್ನಿ ಅಂತ ಅಂದ್ರಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಅವಾಗ ಸ್ವಾಮಿಗಳು ಹೇಳಿದ್ರಂತೆ ನನಗೂ ಅದೇ ಚಟ ಇತ್ತು, ನಾನು ಬಿಟ್ರಲ್ವ ಅವನ್ ಹೇಳೋದು, ಅದು ಬಿಟ್ಬಿಟ್ಟು ಹೇಳ್ದಿರ್ತಿದ್ದ ಈ ಮಗಿಗೆ ಹೇಳದೆ ಅಂತ ಹೇಳ್ಬಿಟ್ಟು ಅಂದ್ರಂತೆ. ಹಂಗೆ ಈ ಮೊಬೈಲ್ ತಗೊಂಡು ಉಷ್ಟವೆ ಮನೇಲಿ ಮಕ್ಳು ಅಂತ ಅಂದ್ರೆ ಅದಕ್ ಮೂಲ ಕಾರಣ ನಾವೇ. ಮಕ್ಳು ಹೆಂಗೆ ಅಂತ ಅಂದ್ರೆ ಮಿನಕ್ಕ ನಾವೇನೇ ಮಾಡ್ಲಿ ಅದನ್ನ ಅನುಸರಿಸ್ತವು, ಅನುಸರಿಸ್ತವು. ಅನುಕರಣೆ, ನಾವೇನ್ ಮಾಡ್ತೀವೋ ಅದ್ ಮಾಡ್ತವೆ. ಆಯ್ತಾ, ನಾವ್ ಹೆಂಗ್ ಮಾತಾಡ್ತೀವೋ ಹಂಗೆ ಮಾತಾಡ್ತೇವೆ, ನಾವ್ ಹೆಂಗ್ ಬಟ್ಟೆ ಹಾಕತ್ತೀವೋ ಹಂಗೆ ಬಟ್ಟೆ ಹಾಕತ್ತೆ, ಹಾಕಳಕ್ ಇಷ್ಟಪಡ್ತವೆ, ನಾವೇನೇನ್ ಮಾಡ್ತೀವಿ ಎಲ್ಲದನ್ನು ಮಾಡ್ತೇವೆ. ಈಗ ನಾನೊಂದ್ ವಿಷಯ ಹೇಳ್ತೀನಪ್ಪ, ನಾನ್ ಹೊಸಿ ಕೆಲ್ಸ ಮಾಡ್ತೀನ ಹಂಗ್ ಕೆಲ್ಸ ಮಾಡಿ ತೋರ್ಸ್ಬಿಡ್ಲಿ ಮತ್ ನನ್ ಮಕ್ಳು. ಅಲ್ಲ ಇದು ನೀನು ನಿರೀಕ್ಷೆ ಮಾಡ್ತಿರೋದು ಖುಷಿ, ಆದ್ರೆ ಈ ಟೈಮ್ ನಾಗೆ ನಿರೀಕ್ಷೆ ಮಾಡೋದು ತಪ್ಪು. ತಪ್ಪು ಅಂತ ಯಾಕೆ ಗೊತ್ತಾಗ್ಲಿ? ಹಂಗಲ್ಲ, ಈಗ ಹಂಗೇನಿಲ್ಲ, ಮಾಡೋದಿಲ್ಲ ಅಂತ ಅಲ್ಲ, ಮಕ್ಳು ಮಾಡ್ತವೆ. ಈಗ ನೀನ್ ಹೆಂಗವ ಕಲ್ತ ಕೆಲ್ಸವ ಅಲ್ವಾ, ನಿಮ್ಗ ಮಾಡಿ ನೋಡ್ಕೊಂತಾನೆ ಕಲ್ತಿದ್ದು. ಅದು ಬಿಟ್ಟವೇ ಇವು ಕಲ್ಸಕ್ ಆಗೋಲ್ದಲ್ಲ ಅಂತ ನನ್ ಕೊರ್ಗು. ಅಲ್ಲ ಅವನ್ ತಗ ಕಲ್ತ ಇಲ್ಲ ಅತ್ತೆ ತಗ ಕಲ್ತ ನೀನು? ನಾವೇ ನಾವ್ ಮಾಡದ್ ನೋಡಿ ನೋಡಿ ನೋಡಿ ನಾವೇ ಮಾಡ್ಕೊ ಬಂದ್ವಪ್ಪ. ಅಣ್ಣಯ್ಯ ಒಂದ್ ಮಾತು ಹೇಳ್ದ, ಅವನ ಹತ್ರ ಕಲ್ತ ಅತ್ತೆ ಹತ್ರ ಕಲ್ತ ಅಂತ. ನೀನು ಆರಂಭ ಆಗಿದ್ದು ಮನೇಲಿ ಅವನ ಹತ್ರ. ಅದನ್ನೇ ಅಣ್ಣ ಹೇಳ್ದ, ಈಗ ಅವಳು ಬಿಡು, ಅವಳು ಎಷ್ಟೇ ಮಾತಾಡ ಅವಳು ಕನ್ವಿನ್ಸ್ ಆಗಲ್ಲ, ಅವಳಿಗೆ ಸಮಾಧಾನ ಮಾಡಕ್ ಆಗಲ್ಲ. ಈಗ ಅವಳಿಗೆ ಫಸ್ಟ್ ಕೊಟ್ಟಿಗೆ ವಿಚಾರವಾಗಿ ಯಾಕೋ ಸ್ವಲ್ಪ ದೂಡ ಆಯ್ತು ಅವಳಿಗೆ. ಈಗ ಮಿನಕ ನೀನು ಬಾ ಅಂದ್ರೆ ಬರಕ್ ಶುರು ಆಯ್ತು ಮಳೆ. ಮಿಂಚು ಗುಡ್ಗು ಏನ್ ವಸಿ ಬರ್ತದ ಮಳೆ ಬಂದಾಗ ಅಲ್ವಾ? ಆರೋಯ್ತದೆ ಕೊಟ್ಟಿಗೆದು ಮೇಲ್ಗಡೆ ಚಾವಣಿ ಅನ್ನಂಗಾಯ್ತದ. ಅದು ಈ ಟೈಮಲ್ಲಿ ಹಂಗೆ ಅಲ್ವಾ, ಮುಂಗಾರು ಮಳೆ ಏನು ಇರ್ತದೋ ಪ್ರಾರಂಭದಲ್ಲಿ. ಈ ಸ್ವಾನೆ ಹಿಡಿಯವರೆಗೂ ಹಿಂಗೆ ಕಣ ಶಂಕರಣ್ಣ, ಅಂದ್ರೆ ಜುಲೈ ಆಗಸ್ಟ್ ಆಗಂಟ ಇದೆ ಪಾಡ್ರೆ. ಇವೆಲ್ಲ ಸ್ವಲ್ಪ ದೊಡ್ಡ ಮಳೆ ಅಲ್ಲಪ್ಪ, ನೀವು ಬಂದ್ರೆ ಏನ್ ವಸಿ ಬರ್ತವ ಕೊಚ್ಕೊಂಡು ಹೋಗಿ ಬಂದ್ಬಿಡ್ತವ. ಹಿಡಿದ್ರೆ ಹಿಡ್ದಂಗೆ ಹಿಡ್ದಂಗೆ. ಈ ಮುಂಗಾರು ಶುರು ಆದ್ಮೇಲೆ ಸಣ್ಣ ಒಳ್ಳೆ ಸೊನೆ ಹಿಡ್ಕತದಲ್ಲ, ಅವಾಗ ನೋಡು ಜಾಸ್ತಿ ಗುಡುಗು ಸಿಡ್ಲು ಇರೋದಿಲ್ಲ. ಈಗ ಗುಡುಗು ಸಿಡ್ಲು ಅವು ಏನ್ ಇವಾಗಿಂದ ಅಲ್ಲ ಬಿಡು, ಮೊದ್ಲಿಂದ ಇದ್ದೇವೆ. ನಿಜ ಅಂದ್ರೆ ಈಗ ನೀನ್ ನಂಬಕಲ್ಲ ಅಣ್ಣ, ಹೊಡೆದು ಬಿಟ್ರೆ ಸಿಡ್ಲು ಅಪ್ಪ. ಒಳಗಡೆ ಇದ್ರು ಕೂಡ ಏನ್ ಶಬ್ದ ಅಂತೀಯ, ಬಹಳ ಶಬ್ದ ಮಲೆ ಒಂಥರ ನಡುಗಿಸ್ಬಿಡ್ತದೆ. ಹೌದು, ಇಡೀ ಮನೆನೆಯ ನಡುಗಿಸ್ಬಿಡ್ತದೆ. ಅದಕ್ಕೆ ಮೀನಕ್ಕೊಂದು ಹೊಸಿ ತಾವುಕ ಏನು ಅಂತಂದ್ರೆ, ಈಗ ಹೆಂಗೆ ನಾನು ಕೊಟ್ಕೆನ್ನ ಉಳಿಸ್ಕೋಗ್ಲಿ ಅಂತ. ಈಗ ಗುಡುಗು ಸಿಡ್ಲಿಂದು ಈಗ ಅದರಿಂದ ಹೆಂಗ್ ಕಾಪಾಡಬೇಕು ಅನ್ನೋದಕ್ಕಿಂತ ಮೊದ್ಲು ಇನ್ನೊಂದ್ ಕತೆ ಹೇಳ್ಬಿಡ್ತೇನೆ. ಪೂರ್ತಿ ಕತೆಲ್ಲೇ ಅವನ್ ಇವತ್ತು ಕೇಳುವ ಬಿಡು. ಇಲ್ಲ ಅದು ಕತೆ ಅಂದ್ರೆ ಕತೆ ಅಲ್ಲ, ಒಂದು ಒಂದು ಮಾಹಿತಿ, ಒಂದು ಮಾಹಿತಿ ಅಂತ ಇಟ್ಟು ಆಯ್ತಾ. ಈಗ ನೋಡಪ್ಪ, ಈಗ ನಿಂತವ್ರು ಬೋರ್ವೆಲ್ ಐತೆ, ನಂತವ್ರು ಬೋರ್ವೆಲ್ ಐತೆ. ಹೌದು ಆಯ್ತಾ. ಈಗ ಬೇಸಿಗೆಲಿ ತರಕಾರಿ ಪರ್ಕಾರಿಗಳನ್ನು ಬೆಳಿತೀವಿ ಆಯ್ತಾ. ನಾವೇನ್ ಹೊಸಿ ನೀರ್ ಬಿಡ್ತೀವ ಶಂಕರಣ್ಣ? ನಾವು ಅಲ್ಲ, ಅದು ಹಾಯಿಸಿದ್ರೆ ಅದು ತಾನಾಗೆ ಕರೆಂಟ್ ಹೋಗ್ಬೇಕು. ಆಯ್ತಾ. ಆದ್ರೂ ಅದ್ ನೋಡ್ ಗಿಡಗಳು ಅಷ್ಟು ಕಪ್ ತಿರ್ಗೋದಿಲ್ಲ, ಅಷ್ಟು ಚೆನ್ನಾಗಿರೋದಿಲ್ಲ. ಅಂದ್ರೆ ಪ್ರಾಕೃತವಾಗಿ ಮೇಲ್ಗಡೆ ನೀರು ಬೀಳ್ತಿಲ್ಲ, ನಾವು ಕೆಳಗಡೆ ಕೊಡ್ತಿರೋದಂಗ ಆಗೈತೆ ಅಂತ. ಆಗೈತೆ ಅಂತ ಹೇಳ್ತೀನಿ. ಅದು ನೋಡ ಅಷ್ಟೇ ಅಲ್ಲ, ಅದಷ್ಟೇ ಅಲ್ಲದೆ ನೋಡಿ ಮಳೆ ಬರುವಾಗ ಈ ಟೈಮಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಗುಡುಗು ಸಿಡ್ಲು ಬರ್ತದೆ. ಈ ಗುಡುಗು ಸಿಡ್ಲುವೆ ಪೋಷಕಾಂಶಗಳನ್ನು ತಂದು ಚೆಲ್ಲುತ್ತಂತೆ ಭೂಮಿ ಮೇಲೆ. ಹೌದಾ? ಒಂದು ಮಳೆ ಬಂದ್ಬಿಟ್ರೆ ಹೆಂಗಂಗೆ ತಣ ತಣ ತಣ ತಣ ಅಂತ ನಳ ನಳಿಸ್ತಾ ಇರ್ತದಲ್ವಾ ಹಸಿರು, ಎರಡು ದಿವಸ ಕಪ್ತಿರ್ಬಿಡ್ತದೆ. ಖಂಡಿತ ಖಂಡಿತ. ಅದರಲ್ಲೂ ಈ ಸಸ್ಯಗಳ ಬೆಳವಣಿಗೆಗೆ ಏನ್ ಬೇಕು, ಪೋಷಕಾಂಶ, ಪೋಷಕಾಂಶಗಳು, ಸಾರಜನಕ ರಂಜಕ ಅಂತ ಹೇಳ್ತೀವಿ, ಅದು ಗುಡುಗು ಸಿಡ್ಲಿನ ಮೂಲಕನು ಬರುತ್ತಂತೆ. ಹೌದಾ? ಅದನ್ನ ಈ ಗಿಡಗಳೆಲ್ಲ ಹೀರ್ಕತ್ತವದ, ಆ ತರ ನೋಡ್ತದ ಗಿಡಗಳು ಹೀರ್ಕೊಂಡು ಮಣ್ಣು ಕೂಡ ಅದನ್ನ ಹೀರ್ಕೊಳ್ಳುತ್ತೆ. ಅದಕ್ಕೆ ಒಂದು ಮಳೆ ಎರಡು ಮಳೆ ಬಂದ್ರೆ ಯಾಕಂಗೆ ಯಾಕೆ ಈ ಕಳೆ ಪಳೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಬರ್ತದೆ. ಕಳೆ ಪಳೆ ಅಷ್ಟೇ ಅಂತ ಅಲ್ಲ, ನಾವೇನಾದ್ರು ಬೆಳೆ ಹಾಕಿದ್ರು, ಈಗ ಒಂದು ಸಣ್ಣ ಉದಾಹರಣೆ ತಗ ಶಂಕರಣ್ಣ, ಬೇಲಿ ಹಾಕೊಂಡಿರ್ತೀವಪ್ಪ, ಏನ್ ಎರಡು ದಿವಸ ಆಗ್ಬಿಟ್ರೆ ಸಾಕು ಮಳೆ ಬಂದು ಏನ್ ಅಂತವ ಕೈ ಬೀಸ್ ಕರೀತದೆ. ಹಸಿರು ಹಸಿರು ಅಂದ್ರೆ ಅದರಲ್ಲೂ ಇರ್ತದೆ ಅಂತ ಹೇಳಿ. ಅಂದ್ರೆ ಹುಡುಗು ಸಿಡ್ಲು ಅದು ಬರೀ ಕೆಡಕ್ ಮಾಡಕ್ ಬರ ಅಂತದ್ದಲ್ಲ, ನಮ್ಮ ಒಳ್ಳೆತನಕ್ಕೂ ಕೂಡ ಬರುತ್ತೆ. ನೋಡ್ ಮೀನಕ್ಕ, ಇದು ಗಮನಿಸ್ಬೇಕು ಮುಖ್ಯವಾಗಿ. ಇದು ಒಂದೇದು. ಎರಡನೇದೇನು ಅಂತ ಶಂಕರಣ, ಈಗ ಗುಡುಗು ಸಿಡ್ಲು ನಾವು ತಪ್ಸಕ್ಕಾಗಲ್ಲ, ಈ ಮಳೆ ತಪ್ಸಕ್ಕಾಗಲ್ಲ, ಗಾಳಿ ತಪ್ಸಕ್ಕಾಗಲ್ಲ, ಬೆಳಕು ತಪ್ಸಕ್ಕಾಗಲ್ಲ, ಹಂಗೆ ಗುಡುಗು ಸಿಡ್ಲು ನಾವು ತಪ್ಸಕ್ಕಾಗಲ್ಲ. ನಿಗಾ ವಹಿಸ್ಬೇಕು. ಏನಪ್ಪಾ ಅಂತ ಅಂತಂದ್ರೆ, ಈಗ ನೋಡು, ಈಗ ಒಂದು ಏಪ್ರಿಲ್, ಮೇ, ಜೂನ್, ಇದೊಂದು ಮೂರು ತಿಂಗಳು ಸ್ವಲ್ಪ ಇದು ಜೋರಾಗಿ ಯಾವಾಗ ಮಳೆ ಬರ್ತದೋ ಆ ಟೈಮಲ್ಲಿ ಗುಡುಗು ಸಿಡ್ಲು ಎರಡುವೆ ಜಾಸ್ತಿ ಬರ್ತದೆ, ಬರ ಅಂತದ್ದು ಸಾಮಾನ್ಯ. ಜಾಸ್ತಿ ಬರ್ತದೆ, ಜಾಸ್ತಿ ಬರ್ತದೆ, ದಡಾರ್ ದಡಾರ್ ಅಂತ ಅಂತ ಅನಿಸ್ತದೆ. ಮತ್ತೆ ಅಕ್ಟೋಬರ್ ವರೆಗೂ ಮತ್ತೆ ಬರೋದಿಲ್ಲ ಅದು. ಅಕ್ಟೋಬರ್ ಮೇಲೆ ಮತ್ತೆ ದೊಡ್ಡ ಮಳೆ ಹಿಡ್ಕತ್ತ ನೋಡು, ವಾರಕ್ಕೊಂದು ಒಂದು ದಿವಸಕ್ಕೊಂದು ಬರ್ತದಲ್ಲ, ಅವಾಗ ಏನ್ ದಣ ದಣ ದಣ ಅಂತ ಅನ್ಕೊಂಡು ಚಳಿ ಟೈಮ್ನಾಗೆ ದೀಪಾವಳಿ ಮಳೆ ಅವಾಗ ಬರ್ತದಲ್ಲ ಹಂಗೆ. ಈಗ ನೋಡು, ಈಗ ಗುಡುಗು ಸಿಡ್ಲು ಇದು ತುಂಬಾ ಹಾನಿನೂ ಉಂಟು ಮಾಡೈತೆ, ಎಷ್ಟು ಅನುಕೂಲ ಮಾಡೈತು ಈಗ ನೋಡು. ಎಷ್ಟೋ ಮರಗಳು ಇದಾಗಿದಾವೆ, ಎಷ್ಟೋ ದನ ಕರುಗಳು ಸತ್ತೋಗಿದಾವೆ, ಮನುಷ್ಯರು ಸತ್ತವ್ರೆ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಗುಡುಗು ಸಿಡ್ಲು ಹೊಡೆದು ಅವು ನಾವು ನೋಡ್ತೀವಿ. ಹೌದು ಆಯ್ತಾ. ಈಗ ನಮ್ಮ ಭಾರತ ದೇಶದಲ್ಲಿ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಈಗ ಹವಾಮಾನ ಮುನ್ಸೂಚನೆ ಕೊಡಕ್ಕೆ ಒಂದು ಇಲಾಖೆ ಐತೆ. ಹೌದು ಆಯ್ತಾ. ಹವಾಮಾನ ಇಲಾಖೆ ಅಂತಾನೆ ಐತಲ್ಲ, ಇಲಾಖೆ ಅಂತ ಐತಲ್ಲ, ಮುನ್ಸೂಚನೆ ಕೊಡ್ತದೆ. ಮುನ್ಸೂಚನೆ ಕೊಡುತ್ತೆ. ಹೌದು, ಅದು ಇಷ್ಟು ದಿವಸ ಮಳೆದು ಇದೆಲ್ಲ ಕೊಡ್ತಾ ಇತ್ತು, ಈ ಸೈಕ್ಲೋನ್ ಯಾವಾಗ ಬರ್ತದೆ, ಮಳೆ ಯಾವಾಗ ಬರ್ತದೆ, ಎಷ್ಟು ಬರ್ತದೆ ಅಂತ ಹೇಳ್ಬಿಟ್ಟು. ಈ ಗುಡುಗು ಸಿಡ್ಲು ಕೂಡ ಯಾವಾಗ ಬರ್ತದೆ ಅಂತೇಳಿ ಅವರು ಅದ ಹೇಳ್ತಾರೆ. ಅಂತ ಅಂದ್ರೆ ಈಗ ಗುಡುಗು ಸಿಡ್ಲು ಸಾಮಾನ್ಯವಾಗಿ ಈ ಟೈಮಲ್ಲಿ ಬರ್ತದಲ್ಲಪ್ಪ, ಅವಾಗ ಏನ್ ಮಾಡ್ಬೇಕು ಅಂತ ಅಂತ ಅಂದ್ರೆ, ಈಗ ಏನು ಈ ಐ ಎಂ ಡಿ ಕೊಡ್ತಾರ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಅದನ್ನ ಕರೀತಾರೆ ಅವರು. ನೋಡು ಅವ್ರು ನೋಡು ಎಂತ ಬುದ್ಧಿವಂತರು ಅಂತ ಅಂದ್ರೆ, ನನಗೂ ನಿನ್ಗೂ ಕೊಡಕ್ ಬರಕಲ್ಲ ಅವರು ಈ ಒಳ್ಳೆ ಆಕಾಶವಾಣಿ ಕೇಂದ್ರಕ್ಕೆ ಆಯ್ತಾ, ಪೇಪರ್ಗಳಿಗೆ, ಟಿವಿ ಅವರಿಗೆ, ಇಂಥವ್ರಿಗೆಲ್ಲ ಕೊಟ್ಬಿಟ್ಟು ಜನಕ್ಕೆ ತಲುಪಿಸಿ ತಲುಪಿಸಿ ಅಂತ ಹೇಳ್ಬಿಟ್ಟು ಈಗ ಮೊದ್ಲೇ ಹೇಳ್ಬಿಡ್ತಾರೆ ನೋಡಿ, ಇಂಥ ದಿವಸಲೇ ಮುಂಗಾರು ಬರ್ತದೆ, ಈಗ ಇಷ್ಟು ದಿವಸದಿಂದ ಇಷ್ಟು ದಿವಸವರೆಗೂ ಮಳೆ ಬರ್ತದೆ, ಅದ್ರಲ್ಲಿ ಎಂತ ಕೊಡ್ತಾರಲ್ಲ, ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಗ್ರೀನ್ ಅಲರ್ಟ್, ಜೋರಾಗಿ ಬರ್ತದೆ, ಹಿಡ್ಕೊಂಡು ಏನು ಕೊಡ್ತಾರೋ ಶಂಕರಣ್ಣ, ಇದನ್ನ ನಾವು ಒಂದ್ ಸ್ವಲ್ಪ ಕೇಳ್ಕೋಬೇಕು. ಅದೆಲ್ಲ ನೀನ್ ಟಿವಿ ಲಾರ ಕೇಳ್ಕ, ರೇಡಿಯೋದಲ್ಲಾರು ಕೇಳ್ಕ, ಪೇಪರ್ ಲಾರು ಓದ್ಕ, ಈಗೆಲ್ಲ ಮೊಬೈಲ್ ಬಂದ್ಬಿಟ್ಟವಲ್ಲ, ಮೊಬೈಲ್ಗೆ ಈಗ ನೋಡು ಗಂಟೆ ಗಂಟೆಗೆ ಮೆಸೇಜ್ ಬರ್ತಲೇ ಇರ್ತದೆ ಆಯ್ತಾ. ಇಂಥವೇ ಸ್ವಲ್ಪ ನಾವು ಗಮನಿಸ್ಕೊಂಡು, ಈಗ ಮಳೆ ಐತಾ ಇವತ್ತು, ಇದ್ರ ನಾನು ಹೊರಗಡೆಗೆ ಹೋಗ್ಬೇಕು ಬೇಡವಾ, ತೀರ್ಮಾನ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ತುಂಬಾ ಅನಿವಾರ್ಯ ಇದ್ರೆ, ಯಾರೋ ಆಸ್ಪತ್ರೆಗೆ ಸೇರಿಸಿದೀವಿ ಊಟ ತಗೊಂಡು ಹೋಗ್ಬೇಕು, ತುಂಬಾ ಅನಿವಾರ್ಯ ಇದ್ರೆ ಮಳೆ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳಿರ್ತಾರ, ಅದಕ್ಕಿಂತ ಮೊದ್ಲೇ ಇದ ಒಂಚೂರು ನಾವು ತಿಳ್ಕೋಬೇಕು. ತಿಳ್ಕೊಂಡು ಹೋಗ ಅಂತದ್ದು ಬಾರಿ ಒಳ್ಳೇದು ಶಂಕರಣ್ಣ. ಅದೇ ರೀತಿ ಈಗ ನೋಡು, ಈಗ ಕೆಲವು ಕೆಲಸಗಳು, ಈಗ ಕೃಷಿಕರಿಗೆ ಕೃಷಿ ಕೆಲಸ ಇರ್ತದೆ, ಅದೇ ರೀತಿ ಈ ನೋಡು ಈ ಜಾನುವಾರು ಹೈನುಗಾರರು ಯಾರಿರ್ತಾರ ಅವ್ರಿಗೆ ದನಕರ ಈ ಕುರಿ ಎಲ್ಲನೂ ಮೇಯಿಸ ಅಂತ ಕೆಲಸಗಳಿರ್ತವೆ. ಇನ್ನ ಇದಕ್ಕೆ ಹೋಗ್ಬಿಟ್ರೆ ಈ ನಮ್ಮ ಮಂಗಳೂರು ಕರಾವಳಿ ಕಡೆಗೆ ಎಲ್ಲ ಹೋಗ್ಬಿಟ್ರೆ ಅವ್ರು ಮೀನುಗಾರಿಕೆ ಅಂತ ಅಂತ ಅನ್ಕೊಂಡು ಮೀನುಗಾರಿಕೆ ಮಾಡಕ್ಕೆ ಅಂತ ಹೋಗ್ತಾರೆ. ಈಗ ಕೃಷಿಕರಾಗ್ಲಿ, ಹೈನುಗಾರರಾಗ್ಲಿ, ಮೀನುಗಾರರಾಗ್ಲಿ, ಎಲ್ರು ಹವಾಮಾನ ಮುನ್ಸೂಚನೆ ಒಂದ್ಸರಿ ನೋಡ್ಕೋಬೇಕು, ಮುಖ್ಯವಾಗಿ ತಿಳ್ಕೋಬೇಕಾದ ವಿಚಾರ ಇದು. ಇವತ್ ಮಳೆ ಬರ್ತದೆ ಅಂತ ಅಂತ ಅಂದ್ರೆ ಎಷ್ಟೊತ್ತಿಂದ ಬರ್ತದೆ ಅಂತ ಹೇಳ್ತಾರ ಅವ್ರು ಆಯ್ತಾ. ಅಷ್ಟೊಳಗೆ ನಮ್ ಕೆಲಸ ಮುಗಿಸ್ಕೊಂಡು ಅರ್ಧ ಗಂಟೆ ಹಿಂದೆ ಮುಂದೆ ಬೇಗ ಭಂಗ ಮುಗಿಸ್ಕೊಂಡ್ಬಿಡ್ಬೇಕು, ವಾಪಸ್ ಬಂದ್ಬಿಡುದು. ಆಮೇಲೆ ಈಗ ಮೀನುಗಾರರಾದ್ರೂ ಹೋಗ್ಬಾರ್ದು ಅವತ್ತು, ಅಂದ್ರೆ ಬಲೆ ಹಾಕ್ಬಾರ್ದು ಅಂತವ. ಬಲೆ ಹಾಕ್ಬಾರ್ದು. ಆಮೇಲೆ ಇನ್ನ ಈ ದನಪನ ಕುರಿ ಕಾಯರಾದ್ರೆ ಬೇಗ ಬಂದ್ಬಿಡ್ಬೇಕು ಮುಗಿಸ್ಕೊಂಡು. ಈಗ ಮಳೆ ಬರುತ್ತೆ ಇವತ್ತು, ಈಗ ನೋಡಿ ಬೆಳಗ್ಗಿಂದ ಸಂಜೆವರೆಗೆ ಬರಕಲ್ಲ ಮಳೆ, ಬಂದ್ರು ಮಧ್ಯಾಹ್ನದ ಮೇಲೆ ಯಾರಿಗೆ ಗೊತ್ತಾನೆ, ಅಷ್ಟೊತ್ತಿಗೆ ಒಂದಷ್ಟು ಏನೋ ಒಂದಷ್ಟು ಮಾಡ್ಕೊಂಡು ವಾಪಸ್ಸು ಬಂದ್ಬಿಡುದು. ಈ ತರದ್ದು ಒಂದು ಇದ್ ಮಾಡ್ಕೋಬೇಕು. ಆಮೇಲೆ ನೋಡಿ ಗುಡುಗು ಸಿಡ್ಲು ಬರ ಅಂತ ಟೈಮಲ್ಲಿ ಈ ತಗಡು ಪಗಡು ಎಲ್ಲ ಹಾಕಿರ್ತಾರ ನೋಡಿ ಮನೆ ಮೇಲೆ, ತಗಡಿನ ಶೀಟು ಈ ತರದವೆಲ್ಲ ಕೊಟ್ಟಿಗೆ ಪಟ್ಕೆಗೆ, ಅವು ಅಷ್ಟು ಒಳ್ಳೆ ಸುರಕ್ಷಿತವಾದಂತದ್ದಲ್ಲ. ಅಂದ್ರೆ ಗಾಳಿಗೆ ಎತ್ಬಿಡ್ತದೆ ಅಂತೀಯ, ಗಾಳಿಗೆ ಹೇಳೋದಕ್ಕಿಂತಲೂ ಈ ಲೋಹಗಳೆಲ್ಲಿರ್ತಾವ ಅದು ಮಿಂಚು ಆಕರ್ಷಣೆ ಮಾಡ್ತದೆ, ಆಕರ್ಷಣೆ ಮಾಡ್ತದೆ, ಹಂಗಾಗಿ ಅಲ್ಲಿಗೆ ಬಂದು ಹೊಡೆಯುವಂತ ಸಾಧ್ಯತೆ ಇರುತ್ತೆ. ಅದನ್ನೇ ಹೇಳಕೊಟ್ಟಿದ್ದು ನಾನು ಮನೆ ಕೊಟ್ಟಿಗೆ, ಮೊನ್ನೆ ಗಾಳಿ ರಭಸವಾಗಿ ಬಂತಲ್ಲ ಸಂಕ್ರಣ, ಅತ್ತೋಗ್ಬಿಡು ಹಾರಿ ಢಮ್ ಅಂತ ಆ ಕಡೆ ಬಿದ್ದು ಬಿಡ್ತು. ಅಂದ್ರೆ ಅಂತವದ್ರಿಂದ ಸ್ವಲ್ಪ ದೂರ ಇರ್ಬೇಕು. ಈಗ ಕೆಲವರು ಪಾಪ ಬಡ ಬಗ್ಗರು ಇರ್ತಾರೆ, ಅಂತರು ತಗಡಿನ ಶೀಟ್ನೆ ಹಾಕೊಂಡು ಇರ್ಬೋದು ಮನೆಯಲ್ಲಿ, ಪಕ್ಕದಲ್ಲಿ ಯಾವ್ದಾರು ಒಳ್ಳೆ ಇಟ್ಕೆದು ಆರ್ ಸಿ ಸಿದು ಇದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಆಶ್ರಯ ಪಡ್ಕೊಳ್ಳೋದು, ಈ ಗುಡುಗು ಸಿಡ್ಲು ಮಳೆ ಇಲ್ಲವರೆಗೂ ಈ ತರದ ಒಂದಷ್ಟ ಮಾಡ್ಕೋಬೇಕು. ಇನ್ನ ನಮ್ಮ ಮಡಿಕೇರಿ ಚಿಕ್ಕಮಂಗ್ಳೂರು ಈ ಕಡೆ ನಮ್ ಸಕಲೇಶ್ಪುರ ಈ ಕಡೆ ಎಲ್ಲ ಹೋದ್ರೆ ಸ್ವಲ್ಪ ಮಳೆ ಜಾಸ್ತಿ, ಬೆಟ್ಟ ಗುಡ್ಡ ಜಾಸ್ತಿ ನೋಡಿ. ಈಗ ಕಾಫಿ ತೋಟ ಎಷ್ಟೆಷ್ಟು ದೂರದಲ್ಲ, ತುದಿಲಿ ಕಾಫಿ ಗಿಡ ತಗೊಂಡು ನೆಟ್ಟಿರ್ತಾರೆ ಅಲ್ವಾ, ಏನು ಕೆಲಸ ಇರ್ತದೆ ಅಲ್ಲಿ, ಏನೋ ಮಾಡ್ತಿರ್ತಾರೆ, ಚಿಗರ್ ತೆಗಿತಿರ್ತಾರೆ, ಗೊಬ್ಬರ ಹಾಕ್ತಿರ್ತಾರೆ, ಏನೋ ಒಂದ್ ಕೆಲಸ ಇದ್ದೇ ಇರ್ತವ, ಅಂತರ್ ಸ್ವಲ್ಪ ಜಾಗೃತ ಇದ್ದವ, ಬೇಗ ಕೆಳಗಡೆ ಕಿಳಿದು ಬರ ಅಂತದ್ದು. ಅಲ್ಲಿ ಈಗ ಮಳೆ ಬಂತು ಅಂತ ಅಂದ್ರೆ ಅಲ್ಲೇ ಕೂತ್ಕೊಂಡು ನಾವು ಆಶ್ರಯ ಪಡ್ಕೊಳ್ಳೋದಲ್ಲ, ಆದಷ್ಟು ಕೆಳಗಡೆ ಇಳಿದ್ಬಿಟ್ಟು ಬರ ಅಂತದನ್ನ ಆಯ್ತಾ. ಆಮೇಲೆ ಈ ನೀರಿನ ಮೂಲಗಳು ಇರ್ತಾವಲ್ಲಪ್ಪ, ಕೆರೆ ಮತ್ತೆ ನದಿ, ಅದ್ರ ತಡತಲ್ಲಿ ಇರಕ್ ಹೋಗ್ಬಾರ್ದು. ಅಂದ್ರೆ ಕೆರೆ ಪಕ್ಕ, ನದಿ ಪಕ್ಕ, ಹೊಳೆ ಪಕ್ಕ ಇರಬಾರ್ದು, ಯಾಕೆಂದ್ರೆ ನೀರ್ಗೂ ಅದನ್ನ ಆಕರ್ಷಣೆ ಮಾಡೋ ಅಂತ ಒಂದು ಇದಿರುತ್ತೆ ಮಿಂಚು ಗುಡುಗಿಗೆ, ಹಂಗಾಗಿ ಅಲ್ಲಿಗೆ ಬಂದು ಹೊಡೆಯ ಅಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ಕೆರೆಯಿಂದ, ಬಾವಿಯಿಂದ, ಈ ಹೊಳೆಯಿಂದ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಬರ್ಬೇಕು. ಒಟ್ಟಾರಾಗಿ ನೀನು ನೀರಿನ ಸೆಲೆಯಿಂದ ದೂರ ಇರಿ ಅಂತ ಹೇಳ್ತಿದ್ಯಾ, ದೂರ ಇರ್ಬೇಕು ಆಯ್ತಾ. ಆಮೇಲೆ ಈ ವಿದ್ಯುತ್ ಉಪಕರಣಗಳು, ಲೈಟ್ ಕಂಬ, ಈ ವಿದ್ಯುತ್ ಸರಬರಾಜ್ ಮಾಡೋ ಅಂತ ಹೈ ಟೆನ್ಷನ್ ವೈರ್ಗಳು ಅಂತ ಇಂಥವ್ ಇರ್ತವೆ, ಈ ದೂರವಾಣಿ ಸಂಪರ್ಕ ಮಾಡೋ ಅಂತ ಇರ್ತವೆ, ಈ ಮೊಬೈಲ್ ಟವರ್ ನಾವು ಇತ್ತೀಚೆಗೆ ಅಲ್ಲಲ್ಲಿ ಗಾಳಿ ಫ್ಯಾನ್ ಬೇರೆ ಹಾಕ್ಬಿಟ್ಟವ್ರಲ್ಲಪ್ಪ, ವಿಂಡ್ ಮಿಲ್ ಅಂತ ಹೇಳಿ ಅಂತ ಅಂತಾರೆ. ಆಮೇಲೆ ಈ ರೈಲ್ವೆ ಹಳಿಗಳು, ಇಂತ ಕಡೆ ನಿಂತ್ಕೊಳಕ್ ಹೋಗ್ಬಾರ್ದು. ಕರೆಕ್ಟ್ ಗಮನಿಸ್ಕ, ಹೇಳ್ತಿರ ವಿಚಾರವ ಮನ್ಸಿಗಾಕ, ನೀ ಬರೀ ಕೊಟ್ಟಿಗೆ ಒಂದೇ ಅಲ್ಲ, ಬೇರೆ ಬೇರೆ ವಿಚಾರನು ಹೇಳ್ತಾವ್ ಕೇಳ್ಕಲ್ಲಿ. ಸಣ್ಣ ಪುಟ್ಟ ಮರಗಳ ಕೆಳಗಡೆ ನಿಂತ್ಕೋಬೇಕು ಅಂತಾರೆ ಅದಕ್ಕೆ ಅಲ್ವಾ. ಹಂಗಲ್ಲ ಅಣೆ, ಹೇಳಿದೇನು ನೀರಿನ ಸಲ ಇರಬಾರ್ದು, ಕರೆಂಟ್ ಕಂಬದ ಹತ್ರ ಹೋಗ್ಬಾರ್ದು, ಸಾಧ್ಯವಾದಷ್ಟು ಮನೆ ಒಳಗಡೆ ಬಂದಿರ್ಬೇಕು ಅಂತ ಹೇಳ್ತಾನೆ. ಕೆಲ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಶಂಕರಣ್ಣ, ಈಗ ಅಲ್ಲಲ್ಲೇ ಟ್ರಾನ್ಸ್ಫಾರ್ಮರ್ ಹಾಕೊಂಡಿರ್ತಾರಪ್ಪ. ಯಾಕೊತ್ತಾ, ಈಗ ಅದು ಏನು ಈಗ ನಮ್ಗೆ ನೀರ್ ಕೊಡ್ಲಿ ನೀರ್ ಕೊಡ್ಲಿ ಅಂತ ಅನ್ಬಿಟ್ಟು ಎರಡೆರಡು ಕಿಲೋಮೀಟರ್ ಮೂರ್ ಮೂರ್ ಕಿಲೋಮೀಟರ್ ಗೆ ಒಂದೊಂದು ಟ್ರಾನ್ಸ್ಫಾರ್ಮರ್ ಬಂದ್ಬಿಟ್ಟಿದೆ ಹಾಕೊಂಡಿರ್ತಾರೆ. ಈಗ ಅಲ್ಲಿ ಸ್ವಲ್ಪ ಅದೊಂಚೂರು ಮರ ಆಗೈತೆ, ಇಲ್ಲಿ ನಿಂತ್ಕೊಂಡ್ಬಿಟ್ಟು ಒಂಚೂರು ತಲೆ ನೆನೆದಂಗೆ ಅಲ್ಲಿ ಹೋಗಿ ನಿಂತ್ಕೊಳ್ಳಬಾರ್ದು, ಅದು ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಅಂತ ಕೆಲಸಗಳ ಇದೊಂದು ಸ್ವಲ್ಪ ಗಮನದಲ್ಲಿ ಇರಬೇಕು. ಆಮೇಲೆ ಈಗ ಏನಾದ್ರು ಈಗ ಕಾರ್ಗಿರಲ್ಲಿ ನೀನ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀಯಪ್ಪ, ಮಳೆ ಬಂದ್ಬಿಡ್ತು, ಏನ್ ಮಾಡ್ತೀಯ ಅವಾಗ? ಕಾರ್ ನಿಲ್ಸ್ಬಿಟ್ಟು ಕಾರ್ನಲ್ಲೇ ಕೂತ್ಕೋಬೇಕು ಅಂದ್ರೆ ಕೆಳಕಿಳಿಬಾರ್ದು. ಕೆಳಕಿಳಿಬಾರ್ದು ಅಂತ ಅಂದ್ರೆ ಈ ಓಪನ್ ಫೀಲ್ಡ್ ಅಂತ ಏನ್ ಕರಿತೀವೋ ಜಾಗ ಅಂತ ಕಡೆಗೆ ಬರಬಾರ್ದು, ಅಲ್ಲಿ ಗುಡುಗು ಸಿಡ್ಲು ಹೊಡೆಯ ಅಂತ ಸಾಧ್ಯತೆ ಇರುತ್ತೆ. ಹೆಚ್ಚಾಗಿರ್ತದೆ ಕಾರಲ್ಲೇ ಕೂತ್ಕೊಂಡು ಸ್ವಲ್ಪ ಮಳೆ ನಿಲ್ಲವರೆಗೂ ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮುಂದಕ್ಕೆ ಮುಂದುವರಿಬೇಕು ಅಂತ ಆಯ್ತಾ. ಆಮೇಲೆ ಈ ಗುಡುಗು ಸಿಡ್ಲು ಇರೋಂತ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಎಲ್ಲ ಒಂದೇ ಕಡೆ ಬಂದು ನಿಂತ್ಕೊಬಿಡ್ತಾರೆ. ಅಂದ್ರೆ ಭಯ ಭಯ ಭಯ ಭಯ ಒಂದು, ಆಮೇಲೆ ಎಲ್ಲಿ ಜಾಗ ಇರ್ತದೆ ಅಲ್ಲಿ ಬಂದು ನಿಂತ್ಕೊಳ್ತಾರೆ. ಈಗ ಯಾವ್ದೋ ಒಂದು ಅಂಗಡಿ ಮನೆ ಮುಂದ್ಗಡೆ, ಸ್ಕೂಲ್ ಜೊತೆ ಮುಂದ್ಗಡೆ, ಎಲ್ಲ ಒಂದೇ ಕಡೆ ಜಾಗ ಸಿಕ್ಕಿದ್ರೆ ಅಲ್ಲಿ ನೋಡು, ಅಲ್ಲಿ ನಿಲ್ವಾಗ್ಲೂ ನಿಂತ್ಕೊಳ್ಳಿ ಎಲ್ಲ ಒಂದೇ ಕಡೆ, ಆದ್ರೆ ಒಬ್ಬರಿಂದ ಒಬ್ಬರಿಗೆ ಅಂತರ ಇರ್ಬೇಕು ಅಂದ್ರೆ ದೂರ ದೂರ ನಿಂತ್ಕೋಬೇಕು ಅಂತ. ದೂರ ಈಗೆಲ್ಲ ನಾವು ಈ ಕರೋನಾ ಬಂದಾಗೆಲ್ಲ ನಿಲ್ತಾಯಿದ್ವಲ್ಲಪ್ಪ, ದೂರ ದೂರ ಸೋಷಿಯಲ್ ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಈ ಮಳೆ ಟೈಮಲ್ಲಿ ಗುಡುಗೆ ಸುಡ್ಲಿನ ಟೈಮಲ್ಲೂ ಕೂಡ ಇದನ್ನ ಫಾಲೋ ಮಾಡಬೇಕು, ದೂರ ದೂರ ನಿಂತ್ಕೋಬೇಕು ಅಂತೀಯ. ಇದು ಬಾರಿ ಮುಖ್ಯ ಆಯ್ತಾ. ಆಮೇಲೆ ಈಗ ಒಂದ್ ವೇಳೆ ನೀನ್ ಹೋಗಿದ್ಯಪ್ಪ, ಏನೋ ಕೆಲಸ ಮಾಡ್ತಿದ್ಯಾ ಹೊಲದಲ್ಲಿ, ಸುತ್ತಮುತ್ತ ಯಾವ ಮರ ಗಿಡ ಎಂತವೂ ಇಲ್ಲ, ಮನೇನು ಇಲ್ಲ, ಕೆಲಸ ಮಾಡ್ತಿದ್ಯಾ, ಬಂದ್ಬಿಡ್ತು ಮಳೆ, ಗುಡುಗು ಸಿಡ್ಲು ಸಮೇತ ಬಂದ್ಬಿಡ್ತು, ಅವಾಗ ಏನ್ ಮಾಡ್ಬೇಕು ಅನ್ನೋ ಅಂತದ್ದು ಒಂದ್ ಬರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಅಲ್ಲೇ ಕೂತ್ಕೊಂಡ್ಬಿಡ್ಬೇಕಂತ ಚಕ್ರಣ, ಎಲ್ಲಿರ್ತೀವೋ ಎಲ್ಲೂ ಹತ್ರದಲ್ಲಿ ನಮ್ಗೆ ಆಶ್ರಯ ಇಲ್ಲ, ಜಾಗ ಸಿಕ್ತಿಲ್ಲ, ಸಿಗ್ತಾ ಇಲ್ಲ, ಅಲ್ಲೇ ಕೂತ್ಕೊಂಡು ಮಂಡಿ ಊರ್ ಬಿಟ್ಟು ಅಲ್ಲೇ ಕೂತ್ಕೊಬಿಟ್ಟು ಕೆಳಗಡೆಗೆ ಕಿವಿಗಳ ಮುಚ್ಕೊಂಡು ಕೆಳಗಡೆ ಕೂತ್ಕೊಬಿಡ್ಬೇಕು. ಅಂದ್ರೆ ಒಟ್ಟಾರೆ ನೀನ್ ಹೇಳೋದು ಎರಡ್ ಕಾಲ್ನು ಮಣ್ಣಿಗೆ ಹಾಕಬಿಟ್ಟು ಮಂಡಿ ಊರಿ ಕಿವಿ ಮುಚ್ಕೊಂಡು ನೆಲದ ಕಡೆಗೆ ಮಕ್ಕ ಮಾಡ್ಬೇಕು ಅಂತ ಮಕ್ಕ ಮಾಡ್ಬೇಕು. ಆಮೇಲೆ ಈ ಕಾಡಲ್ಲಿ ಏನಾದ್ರು ಇದ್ರೆ, ಈ ಬೆಟ್ಟ ಗುಡ್ಡಗಳು ಇಂತ ಕಡೆ ಇದ್ರೆ, ಈ ಸಣ್ಣವು ಗಿಡಗಳು ಯಾವಿರ್ತಾವೋ, ಗಿಡ ಅಥವಾ ಮರ ಸಣ್ಣವು ದೊಡ್ಡವಾಗಬಾರ್ದು, ಸಣ್ಣ ಗಿಡಗಳು ಯಾವಿರ್ತಾವೋ ಅದರ ಒಂದು ಆಶ್ರಯದಲ್ಲಿ ಇರ್ಬೇಕು ಅಂತ ಇರ್ಬೇಕು. ಆಗ್ಲೇ ಅದನ್ನೇ ಹೇಳಿದ್ಲು ಮೀನಕ್ಕ, ಸಣ್ಣ ಗಿಡಗಳ ಅದು ಹೊಸಿ ನಮ್ ತಾತ ಹೇಳದು. ಯಾಕೆಂದ್ರೆ ಈಗ ನೋಡು, ಈಗ ಸಿಡ್ಲು ಹೊಡಿತದಲ್ಲ, ದೊಡ್ಡ ದೊಡ್ಡ ಮರಕ್ ಹೊಡಿತದ ಹೊರತು ತೆಂಗಿನ ಮರದಂತ ದೊಡ್ಡ ಮರಕ್ ಹೊಡಿತದ. ಹೌದು, ಸಣ್ಣ ಸಣ್ಣ ಕೂಡ ಇದೆಯಲ್ಲ. ಯಾಕೆಂತಂದ್ರೆ ಬೃಹದಾಕಾರವಾಗಿ ಬೆಳೆದಿರ್ತಾವಲ್ಲ, ಅವು ಆಕರ್ಷಣೆ ಮಾಡ್ತಾವ, ಸಿಡ್ಲನ್ನ ಆಕರ್ಷಣೆ ಮಾಡ್ತಾವೆ. ಹಂಗಾಗಿ ಸಣ್ಣ ಸಣ್ಣ ಗಿಡಗಳು ಎಲ್ಲಿರ್ತಾವೋ ಅಲ್ಲಿ ಹೋಗ್ಬಿಟ್ಟು ನಾವು ಆಶ್ರಯ ಪಡ್ಕೋಬೇಕು ಅಂತ, ಆಶ್ರಯ ಪಡ್ಕೋಬೇಕು ಅಂತೇಳಿ. ಆಮೇಲೆ ಈ ಮಳೆ ಬರೋ ಅಂತ ಟೈಮಲ್ಲಿ ಲೋಹದ ವಸ್ತುಗಳು ಅವನ್ನ ಬಳಸಕ್ ಹೋಗ್ಬಾರ್ದು. ಅಂದ್ರೆ ಕಬ್ಬಿಣದ ಪದಾರ್ಥ ಏನು ಮುಟ್ಬಾರ್ದು ಅಂತ, ಕಬ್ಬಿಣದ ಪದಾರ್ಥ ಈಗ ಬೈಕ್ ಆಯ್ತಾ, ವಿದ್ಯುತ್ ಅಥವಾ ಈ ದೂರವಾಣಿ ಕಂಬಗಳು, ಕಂಬಗಳು ಅದನ್ನ ಹಿಡ್ಕೊಂಡು ನಿಂತ್ಕೊಳ್ಳೋದು, ಈ ತಂತಿ ಬೇಲಿ ಹಿಡ್ಕೊಂಡು ನಿಂತ್ಕೊಳ್ಳೋದು, ಯಾವ್ದಾದ್ರು ಮಿಷನರಿಗಳಿದ್ರೆ ಮೋಟ್ರು ಅವು ಕಬ್ಬಿಣದವು ಅವು ಹಿಡ್ಕೊಂಡು ನಿಂತ್ಕೊಳ್ಳೋದು, ಅವನ್ನ ಮಾಡಕ್ ಹೋಗ್ಬಾರ್ದು. ಅಲ್ಲ, ನೀನ್ ಹೇಳಿದ್ವು ಕರೆಕ್ಟ್ ಆಗಿ ಜಪ್ತಿ ಐತೆ. ಯಾಕೋತ ಅಪ್ಪಿ ತಪ್ಪಿ ನಾವೀಗ ಹೊಲದತ್ರನೋ ಅಥವಾ ಗದ್ದೆ ಹತ್ರನೋ ಇರ್ತೀವಿ, ಅಲ್ಲಿ ಹೆಂಗಿರ್ನ ಮೋಟ್ರ್ ಮನೆ ಐತೆ ಆಯ್ತಾ, ಮಿಷಿನ್ ಮನೆ ಐತೆ ಅನ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಹಿಡ್ಕೋಬಾರ್ದು ಅಂತ ಹೇಳ್ತೀಯ. ಅವೆಲ್ಲ ಹಿಡ್ಕೊಳಕ್ ಹೋಗ್ಬಾರ್ದು ಆಯ್ತಾ. ಆಮೇಲೆ ಈ ಮೊಬೈಲ್ ಫೋನ್ ಬಳಸಕ್ ಹೋಗ್ಬಾರ್ದು, ಹುಡುಗ ಸಿಡ್ಲು ಬರ್ತೈತೆ ಅಂತ. ಇದು ಒಳ್ಳೆ ಪಾಯಿಂಟ್, ಯಾಕೆಂದ್ರೆ ಬರ್ತೈತೆ ಬಿಡು, ಅದ್ರ ಪಾಡ್ಗದ್ ಬರ್ತದೆ ನನಗೇನು ಅಂತ ಅಂತ ಅನ್ಕೊಂಡು ದೂರದಲ್ಲಿರೋ ಜೊತೆ ಕೂತ್ಕೊಳ್ಳೋದು, ಮೈ ಮರೆಯೋದು, ಈ ತರದ್ ಮಾಡಕ್ ಹೋಗ್ಬಾರ್ದು. ಮಿನಕ ಈಗ ಗುಡುಗು ಸಿಡ್ಲು ಅಂತ ಅಂದ್ರೆ ಶಂಕರಣ್ಣ, ಮಳೆ ಅಂತ ಅಂದ್ರೆ ಅದೇನ್ ದಿನಗಟ್ಲೆ ಇರಕ್ಕಿಲ್ಲ, ಅರ್ಧ ದಿವಸ ಇರಕ್ಕಿಲ್ಲ, ಕೆಲವೇ ಗಂಟೆಗಳು, ಗಂಟೆಗಳಷ್ಟೇ. ಅಷ್ಟೊತ್ತು ಅವಾಯ್ಡ್ ಮಾಡ್ಕೊಂಡು ನಾವು ಅದನ್ನ ಬಳಸಕ್ ಹೋಗ್ಬಾರ್ದು ಆ ಟೈಮಲ್ಲಿ. ಆಮೇಲೆ ಈ ಕಬ್ಬಿಣದ ಸರಳುಗಳಿಂದ ಮಾಡಿದಂತ ಛತ್ರಿಗಳಿರ್ತವೆ, ದೊಡ್ಡ ಉದ್ದನೆ ಆಯ್ತಾ. ಈ ನೋಡ್, ಕೆಲವು ಹಿಂದೆಲ್ಲ ಮರದವು ಬರ್ತಾ ಇದ್ದು, ಹೌದೌದು, ಬೆತ್ತದಲ್ಲಿ ಬೆದರಲ್ಲ, ಈಗೆಲ್ಲ ಸ್ವಲ್ಪ ಕಬ್ಬಿಣ ಇವೆಲ್ಲ ಜಾಸ್ತಿ ಆಗ್ಬಿಟ್ಟು. ಹಂಗಾಗಿ ಈ ಕಬ್ಬಿಣದ್ದು ಯಾವ್ದಿರ್ತದೋ ಲೋಹದ ವಸ್ತು ಅಥವಾ ಛತ್ರಿ, ಅದನ್ನ ನಾವು ಬಳಕೆಯನ್ನ ಮಾಡಬೇಕು. ಮಳೆ ಬತ್ತೈತೆ ಗುಡುಗ್ತೈತೆ ಅಂತ ಛತ್ರಿ ಅಂತ ಕೋಬಿಟ್ಟಿ. ಆಮೇಲೆ ಗುಡುಗು ಸಿಡ್ಲು ಬರೋಂತ ಟೈಮಲ್ಲಿ ಶಂಕರಣ, ಈ ಕಿಟಕಿ ಬಾಗ್ಲು ಇವೆಲ್ಲ ಮುಚ್ಕೋಬೇಕು. ಅಂದ್ರೆ ಮನೆ ಒಳಗಡೆ ಇದ್ದಾಗ ಭದ್ರವಾಗಿರುವಂತ ಹೇಳ್ತಾನೆ, ಮುಚ್ಕೋಬೇಕು. ಈ ಬೆಂಕಿ ಮತ್ತೆ ನಮ್ಮ ವಿದ್ಯುತ್ ಲೈನ್ ಅವು ಇರ್ತಾವಲ್ಲಪ್ಪ, ಅಲ್ಲಿಂದ ಒಂಚೂರು ದೂರ ಇರ್ಬೇಕು ಆಯ್ತಾ. ಆಮೇಲೆ ಸ್ವಲ್ಪ ಮಕ್ಕಳು, ಈ ಸ್ವಲ್ಪ ವಯಸ್ಸಾದರು, ಆಮೇಲೆ ನಮ್ಮ ಜಾನುವಾರುಗಳು, ಯಾಕೆಂದ್ರೆ ಗೊತ್ತಾಗೋದಿಲ್ಲ, ಅವ್ರು ಗೊತ್ತಿಲ್ಲ, ಹೆದರು ಬಿಡ್ತಾವ. ಮೂರು ತರ ಜಾನುವಾರುಗಳು ಅಷ್ಟೇ, ಮಕ್ಕಳು ಅಷ್ಟೇ, ವಯಸ್ಸಾದವರು ಅಷ್ಟೇ. ಇವ್ರನ್ನ ಸ್ವಲ್ಪ ಒಂದು ಒಳ್ಳೆ ರೂಮ್ ಅಲ್ಲಿ ಕರ್ಕೊಂಡು ಹೋಗಿ ಕೂರ್ಸಿ ನೀಟಾಗಿ ಕಿಟಕಿ ಎಲ್ಲ ಬಾಗಿಲೆಲ್ಲ ಹಾಕಿ ಆಮೇಲೆ ಸ್ವಲ್ಪ ಗಾಬರಿ ಆಗದಂಗ ಅವಾಗ ಅವಾಗ ಅವ್ರು ಮಾತಾಡಿಸ್ತಿರ್ಬೇಕು. ಏನಿಲ್ಲ ಬಿಡಿ, ಯಾವಾಗ ಬಂದೈತೆ, ಮೊನ್ನೆನೂ ಬಂದಿತ್ತು, ಇವತ್ತು ನಾಳೆ ಬರ್ತದೆ, ಆರಾಮಾಗಿರಿ ಆರಾಮಾಗಿರಿ ಅಂತ ಹಿಂಗ್ ಸ್ವಲ್ಪ ಧೈರ್ಯ ತುಂಬಬೇಕು ಅಂತೀಯ. ಧೈರ್ಯ ತುಂಬಬೇಕು ಆಯ್ತಾ. ಹ್ಮ್, ಈ ಸಿಡಿಲು ಬರಂತ ಟೈಮಲ್ಲಿ ಶಂಕರಣ್ಣ, ಈ ಕಟ್ಟಡದ ಕೊಳಾಯಿಗಳು ಅಂತ ನಲ್ಲಿಗಳು, ಆಮೇಲೆ ಲೋಹದ ಕೊಳವೆಗಳು ಆಯ್ತಾ, ಅಂದ್ರೆ ಅದೇ ನಲ್ಲಿನೇ ಎಲ್ಲ ಪೈಪ್ ಎಲ್ಲ ಪೈಪಿಂಗ್ ಎಲ್ಲ ಮಾಡಿರ್ತಾರಲ್ಲ ಅಂತ ಟೈಮಲ್ಲೆಲ್ಲ ಸ್ನಾನ ಮಾಡ್ತೀನಿ ಅಂತ ಹೋಗೋದು, ಅದು ಮುಟ್ಟೋದು, ಇವೆಲ್ಲ ಇವೆಲ್ಲ ಮಾಡಕ್ ಹೋಗ್ಬಾರ್ದು ಆಯ್ತಾ. ಆಮೇಲೆ ಈ ವಿದ್ಯುತ್ ಸಂಪರ್ಕ ಇರೋ ಅಂತ ದೂರವಾಣಿ ಅಂತ ಫೋನ್ಗಳಿದ್ವಲ್ಲಪ್ಪ, ವಿದ್ಯುತ್ ಸಂಪರ್ಕ ಇರೋ ಅಂತವು ಅಂತವ್ ಬಳಸಕ್ ಹೋಗ್ಬಾರ್ದು ಆಯ್ತಾ. ಆಮೇಲೆ ಏನಾದ್ರೂ ಪ್ರಯಾಣ ಮಾಡೋದಿತ್ತು ಅಂತ ಅಂದ್ರೆ ಮುಂದೂಡ್ಬೇಕು ಅದನ್ನ. ಓಹೋ, ಅಂದ್ರೆ ನಾವು ಆ ಟೈಮ್ನಾಗೆ ಯಾವ ಊರಿಗೂ ಪಾರ್ಗೂ ಹೋಯ್ತೀನಿ ಅಂತ ಮನ್ಸ್ ಮಾಡಬಾರ್ದು. ಆಮೇಲೆ ಈ ಬೈಕ್ ಅಲ್ಲಿ ಹೋಯ್ತೀನಿ ಅಂತ ಹೋಗ್ಬಿಡೋದು, ಸೈಕಲ್ ಅಲ್ಲಿ ಹೋಯ್ತೀನಿ ಅಂತ ಹೋಗೋದು ಅಂತ ಅವ್ರೆಲ್ಲ ಹೋಗ್ಲೇಬೇಕಾದಂತ ಅನಿವಾರ್ಯತೆ ಇದ್ರೆ ಕ್ಲೋಸ್ಡ್ ಆಗಿರೋದು, ಅಂದ್ರೆ ಕಾರ್ ಪಾರಲ್ಲಿ ಹೋಗ್ಬೇಕು, ಬಸ್ ಹೋಗ್ಬೇಕು, ಆಟೋದಲ್ಲಿ ಹೋಗ್ಬೇಕು, ಬಸ್ ಅಲ್ಲಿ ಹೋಗ್ಬಹುದು, ಈ ತರದ ಮಾಡ್ಬೇಕು. ಓಪನ್ ಆಗಿರೋದ್ರಲ್ಲಿ ಹೆಚ್ಚು ಅಂತ ಟೈಮಲ್ಲಿ ಹೋಗ್ಬಾರ್ದು ಹೋಗ್ಬಾರ್ದು ಆಯ್ತಾ. ಆಮೇಲೆ ಈ ಸ್ವಿಮ್ಮಿಂಗ್ ಪೂಲ್ ಗಳು ಇರ್ತಾವಲ್ಲ, ಈಜಾಡ ಕೊಳ, ಈಜಾಡ ಕೊಳ, ಆಟದ ಮೈದಾನ, ಆಮೇಲೆ ಉದ್ಯಾನವನಗಳು ಅಲ್ಲೆಲ್ಲ ಇರಬಾರ್ದು ಅಂತೀಯ. ಅಲ್ಲೆಲ್ಲ ಇರಬಾರ್ದು ಅಂತ ಅಂದ್ರೆ ಅಲ್ಲಿ ಹೋಗೋ ಅಂತದ್ದಿದ್ರೆ ತಪ್ಪಿಸ್ಬೇಕು, ಅಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕು, ಅಲ್ಲಿ ಬೇಡ ಅಂತ ಹೇಳಿ. ಆಮೇಲೆ ಇನ್ ಕೆಲವರು ಮಳೆ ಎಲ್ಲ ಬಂದ್ಬಿಡು ಇನ್ನು ಬರ್ತದ ಆಮೇಲೆ ಅಂತ ದೋಣಿಲಿ ಹೋಗ್ಬಿಡೋದು, ದೋಣಿ ವಿಹಾರ ಇರ್ತಾವಲ್ಲಪ್ಪ ಇಲ್ಲಿ ನಮ್ಮ ಇದ್ರಲ್ಲೆಲ್ಲ ಐತಲ್ಲ, ಬೇಲೂರು ಹಳೆಬೀಡು, ಹಳೆಬೀಡಲ್ಲಿ ದ್ವಾರ ಸಮುದ್ರದಲ್ಲಿ ಐತೆ, ಬೇಲೂರಲ್ಲಿ ಯಕ್ಷೆ ಹೊಳೆ ಐತೆ, ಇಂಥವಿತ್ತು ಅಂತ ಅಂತ ಅಂದ್ರೆ ಅವ ಅಂತ ಟೈಮಲ್ಲಿ ಮಳೆ ಬರುವಂತ ವಾತಾವರಣ ಇರುವಾಗ ಹೋಗ್ಬಾರ್ದು. ಅಂದ್ರೆ ಮೀನಕ ನೀನು ಬಾಳ ಇಷ್ಟ ನದಿನಾಗೆ ಸ್ವಲ್ಪ ಹೋಗ್ಬಾರ್ದ, ಕೆರನಾಗ ಹೋಗ್ಬಾರ್ದು ಅಂತ ಹೇಳಿ ದೋಣಿ ಪಣಿ ಇಳಿಬೇಡ ಅಂತ ಹೇಳ್ತಾರಣ್ಣ. ಈ ಟೈಮಲ್ಲಿ ಹೋಗಕಾದಿದ. ಆಮೇಲೆ ಈ ದನಕರುಗಳೆಲ್ಲ ಇದ್ರೆ ತಾಂಡ ಕೊಟ್ಟಿಗೆ ಕಟ್ಟಾಕ ಅಂತದ್ದು, ಅಲ್ಲೂ ನೀಟಾಗಿ ಬಾಗ್ಲು ಕಿಟಕಿ ಹಾಕಂತದ್ದು, ಈ ತರದವೆಲ್ಲ ಮಾಡ್ಕೊಂಡ್ರೆ ಇಷ್ಟು ಮಾಡೋದು ನಮ್ಮ ಜವಾಬ್ದಾರಿ ಶಂಕರಣ, ಕರ್ತವ್ಯ. ಅದ್ರ ಮೇಲೆ ಇನ್ನೂ ಏನಾದ್ರು ಸಂಭವಿಸ್ತು ಅಂತ ಅಂದ್ರೆ ಜವಾಬ್ದಾರಿ ಅಲ್ಲ, ಅಲ್ಲ ಪ್ರಕೃತಿ ತಡೆಯಕ್ಕಾಗೋದಿಲ್ಲ, ಪ್ರಕೃತಿ ವಿರುದ್ಧವಾಗಿ ಮನುಷ್ಯ ಹೋಗಕ್ ಸಾಧ್ಯನೇ ಇಲ್ಲ. ಹಂಗಾಗಿ ಇವೊಂದಿಷ್ಟು ಮಾಡ್ಕೊಂಡ್ರೆ ಈ ಗುಡುಗು ಸಿಡ್ಲು ಬರ ಅಂತ ಮುನ್ನೆಚ್ಚರಿಕೆ ತಗೋಬೇಕು ಅಂತ, ಮುನ್ನೆಚ್ಚರಿಕೆ ತಗೊಳ್ಳೇಬೇಕು ಶಂಕರಣ್ಣ. ಯಾವ್ದೇ ಆಗ್ಲಿ ಮುನ್ನೆಚ್ಚರಿಕೆ ಇದ್ರೆ ಸರಿಯಾಗಿರುತ್ತೆ, ಇಲ್ಲ ಅಂತ ಅಂದ್ರೆ ಸ್ವಲ್ಪ ಕಷ್ಟ ಕಷ್ಟ ಕಷ್ಟ ಕಷ್ಟ ಕಷ್ಟ. ಈಗ ನೋಡ್ ಮೀನಕ್ಕ ಆಗ್ಲೆ ಏನೋ ಬಹಳ ದೂಡದಲ್ಲಿದ್ದಲ್ಲ, ಈಗ ಹಣೆ ಹೇಳ್ದೆ ನೋಡು, ಈಗ ಕೊಟ್ಟಿಗೆಯ ಮೊದಲನೇದಾಗ ನೀನು ಸೀಟ್ ಹಾಕ್ಬೇಡ ಆಯ್ತಾ. ತಗಣಿ ಸೀಟು ಪಟ್ಟು ಹಾಕಿದ್ರೆ ಮಿಂಚು ಗುಡುಗು ಹೊಡೆದ್ರೆ ನೇರವಾಗಿ ಅದ್ರ ಮೇಲೆ ಬೀಳ್ತದಂತೆ. ಅದಕ್ಕೆ ನೀನು ಸಾಧ್ಯವಾದ್ರೆ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಅನುಕೂಲ ಆಯ್ತದ ಹಂಚು ತರ್ಸಣ. ಈಗ ಗಳಪ್ಪಳಿಗೆ ತಲೆ ಕೆಡ್ಸ್ಕೊಬೇಡ, ನಂದು ಅಡಕೆ ತೊಡೋದು ನಾಲ್ಕೈದು ಮರ ಒಣಗವೆ, ಅದ್ ಬೇಕಾದ್ರೆ ಕಡಿದು ಕೊಡ್ತೀನಿ, ಅದನ್ನ ದಬ್ಬೆ ಮಾಡ್ತಂದು ಒಸಿ ಹಂಚ ಹಾಕ, ನೀನು ಶೀಟ್ ಪಾಟೆಲ್ಲ ಹಾಕಕ್ ಹೋಗ್ಬೇಡ, ಖರ್ಚಾಯ್ತದೆ ಅಂತ ಹೇಳ್ದಿರ ಬಿಡು. ಆಮೇಲೆ ನೀನು ಆಗಾಗ ಆಗಾಗ ಬ್ಯಾಂಕಿಗೆ ಹೋಗ್ಬಿಟ್ಟು ಜಾಸ್ತಿ ದುಡ್ಡು ತರಕ್ ಹೋಗ್ಬೇಡ, ಬ್ಯಾಂಕ್ ವಿಷಯ ಇಲ್ದಲೇ ಮಾತಾಡಕ್ಕಿಲ್ವಲ್ಲ ನೀನು ಅಂತೀನಿ ಅಲ್ಲ. ಆಮೇಲೆ ಈಗ ಹಣೆ ಏನೋ ಹೇಳ್ತಾ ನೋಡಲ್ಲ ಕೇಳಲ್ಲ, ಇನ್ನೇನಿಲ್ಲಪ್ಪ. ಈಗ ಸೋಮವಾರ ಈ ನಮ್ಮ ಕಂದಲ್ ಕೃಷಿ ವಿಜ್ಞಾನ ಕೇಂದ್ರ ಐತ್ ನೋಡು, ಅಲ್ಲಿ ಪೂರ್ವ ಮುಂಗಾರ ತಾಂತ್ರಿಕ ಆಂದೋಲನ ಅಂತ ಹೇಳ್ಬಿಟ್ಟು ಇಟ್ಕೊಂಡವ್ರೆ. ಯಾವಾಗ ಯಾವಾಗ? ಸೋಮವಾರ, ಬರೋ ಸೋಮವಾರ 12 ತಾರೀಕು, ಜೂನ್ 12 ತಾರೀಕು ಬೆಳಗ್ಗೆ 10:00 ಅದೇನು ಅಂತ ಅಂದ್ರೆ ನೋಡಿ, ಈಗ ನಾನು ಹೇಳಿದ್ನಲ್ಲ ಇಂಥ ವಿಷಯ ಎಲ್ಲ ಹೇಳ್ತಾರೆ ಅಲ್ಲಿ ಗುಡುಗು ಸಿಡ್ಲು ಇದ್ರ ಬಗ್ಗೆ. ಇನ್ನೊಂದಪ್ಪ ಕೇಳ್ಬಹುದು, ವಿಜ್ಞಾನಿಗಳು ಸರಿಯಾಗಿ ಹೇಳ್ತಾರೆ. ಈಗ ನಾವು ಏನ್ ಬೆಳಿಬೇಕು, ಏನ್ ಬಿತ್ತಬೇಕು, ಹೆಂಗ್ ಬಿತ್ತಬೇಕು, ಎಷ್ಟು ಪ್ರಮಾಣದಲ್ಲಿ ಬಿತ್ಕೋಬೇಕು, ಬಿತ್ತದ ಮೇಲೆ ಏನ್ ಮಾಡಬೇಕು, ಮಳೆ ನಿಯಂತ್ರಣ ಮಾಡೋದ್ ಹೆಂಗೆ, ಏನೆಲ್ಲ ಪೋಷಕಾಂಶಗಳು ಕೊಡಬೇಕು, ಯಾವೆಲ್ಲ ರೋಗ ಕೀಟ ಬರ ಅಂತ ಸಾಧ್ಯತೆ ಇರ್ತದೆ. ನಾವ್ ಯಾವ್ದಾರ ಒಂದ್ ಹಾಕ್ಬೇಕು ಅಂದ್ರೆ ಗಲಗಡ್ಡೆ ಹಾಕ್ಬೇಕು ಅಂದ್ರೆ ಯಾವಾಗ ಹಾಕ್ಬೇಕು, ರಾಗಿ ಬಿತ್ತಬೇಕು ಅಂದ್ರೆ ಯಾವಾಗ ಮಾಡ್ಬೇಕು, ಇಂಥವೆಲ್ಲನು ಈ ವರ್ಷದಲ್ಲಿ ಮುಂಗಾರಲ್ಲಿ ರೈತರು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದನ್ನ ಸೋಮವಾರದ ದಿವಸ ಹೇಳ್ಕೊಡ್ತಾರೆ. ಅವ್ರು ಅಂದ್ರೆ ಮಾಹಿತಿ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ ಕಂದಲ್ಲಿ ಕೇಳ್ಕ. ಅವ್ರ ಮಾಹಿತಿ ಕೊಡ್ತಾರೆ ಅಂತ ಅಷ್ಟೇ ಅಲ್ಲ, ನಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಕೇಳ್ಬೋದು, ಇದು ಹಿಂಗಲ್ಲ ಹಿಂಗೈತ್ ಸ್ವಾಮಿ ಏನ್ ಮಾಡೋದು, ಮಾಡ್ಬೇಕೋ ಬೇಡವೋ, ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡೋದು, ಬೇಡ ಅಂದ್ರೆ ಯಾಕೆ, ಈ ತರದ ಒಂದಷ್ಟು ಕೇಳ್ಕೊಂಡು ಬೆಳಗ್ಗೆ 10 ಗಂಟೆಗೆ ಕನವ ಸೋಮವಾರ ನಾನಂತೂ ಹೊರಟಿದ್ದೀನಿ. ನೋಡ್ ಮೀನಕ ಹಣೆ ಆಗ್ಲಿ ಹೇಳ್ಬಿಟ್ಟವನೆ, 12 ತಾರೀಕು ಸೋಮವಾರ ಬೆಳಗ್ಗೆ 10:00 ಅಲ್ಲಂತೆ. ಬೇಗ ರೊಟ್ಟಿ ಹಾಕ್ಬಿಡ್ತೀನಿ, 3 ಜನ ತಿನ್ಕೊಂಡು ಹೊರಟ್ಬಿಡುವ. ಹಣೆಯ

ಈ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಗೀತೆಗೆ ಸಾಹಿತ್ಯ ದೊಡ್ಡರಂಗೇಗೌಡ ಅವರದು. ಸಂಗೀತ ಸಂಯೋಜಿಸಿದ್ದಾರೆ ವಿಜಯ್ ಭಾಸ್ಕರ್.